ನೆಲದಲ್ಲಿ ಹಸಿದನ್ನು ನಗಿಸೋಣ ಬನ್ನಿರು, ಜೀವ ಸಂಕುಲವನ್ನು ಉಳಿಸೋಣ ಬನ್ನಿರು, ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು, ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು, ಜಲಧಾರೆ ಜೀವಧಾರೆ ಸನಿಲಧಾರೆ ಜೀವನಧಾರೆ, ಜಲಧಾರೆ ಜೀವಧಾರೆ ಸನಿಲಧಾರೆ ಜೀವನಧಾರೆ ಜೀವನಧಾರೆ. ಕಲೆತು ಕೆಲಸವನ್ನು ಮಾಡೋಣ ಬನ್ನಿರು, ಬಂಗಾರದ ಬದುಕ ಹೊಂದೋಣ ಬನ್ನಿರು, ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು, ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು, ಜಲಧಾರೆ ಜೀವಧಾರೆ ಸನಿಲಧಾರೆ ಜೀವನಧಾರೆ, ಜಲಧಾರೆ ಜೀವಧಾರೆ ಸನಿಲಧಾರೆ ಜೀವನಧಾರೆ ಜೀವನಧಾರೆ ಸನಿಲಧಾರೆ ಜೀವನಧಾರೆ ಸಲಿಲಧಾರೆ ಜೀವನಧಾರೆ ಸಲಿಲಧಾರೆ ಜೀವನಧಾರೆ. ಇದುವರೆಗೆ ದೇವರ ಹಿಪ್ಪರಗಿ ತಾಲೂಕು ಮುಳಸಾವಳಗಿ ಗ್ರಾಮದ ರೈತರಾದ ಮಲ್ಲಿಕಾರ್ಜುನ್ ಬಿರಾದಾರ್ ಅವರೊಂದಿಗೆ 180ಕ್ಕಿಂತ ಅಧಿಕ ಬಗೆಯ ದೇಶಿ ಹಾಗೂ ವಿದೇಶಿ ಹಣ್ಣುಗಳ ಬೇಸಾಯದ ಅನುಭವ ಕುರಿತು ಸಂದರ್ಶನವನ್ನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಬಿವಿ ಶ್ರೀಧರ್. ಇನ್ನು ಮುಂದೆ ಕೆಲವು ಜನಪದ ಗೀತೆಗಳು. ಲೋಕದ ಕಾಳಜಿ ಮಾಡಬೇಕಂತೇನೆ, ಲೋಕದ ಕಾಳಜಿ ಮಾಡಬೇಕಂತೇನೆ, ಲೋಕದ ಕಾಳಜಿ ಮಾಡಬೇಕಂತೇನೆ, ಲೋಕದ ಕಾಳಜಿ ಮಾಡಬೇಕಂತೇನೆ, ಯಾರು ಬ್ಯಾಡ ಸುಮ್ಮನೆ ಯಳತೆ